ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಗ್ರಾಮಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇಂದು ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಬೆಟಗೇರಿ ಗ್ರಾಮದ ಚನ್ನನಗೌಡ ಅವರೊಂದಿಗೆ ಸಂದರ್ಶನ ಕೇಳುವರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಚನ್ನನಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ಚನ್ನನಗೌಡ ಯುವ ರೈತರು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಸಿಂಧನೂರಿನವರು. ಅವರ ತಾಯಿಯ ತವರು ಮನೆಯಲ್ಲೇ ಚಿಕ್ಕಂದಿನಿಂದ ಇಲ್ಲೇ ಜೀವನ ಮಾಡ್ತಾ ಮತ್ತು ಅವರ ಅಜ್ಜನವರ ಭೂಮಿಯಲ್ಲಿ ಕೃಷಿ ಮಾಡುತ್ತಾ ಇದ್ದಾರೆ. ಯುವಕರಾಗಿ ಮತ್ತು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಕೃಷಿಯನ್ನು ಸಹಿತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಒಬ್ಬ ಯುವ ರೈತರಾಗಿ ಏನೇನು ಮಾಡ್ತಾ ಇದ್ದಾರೆ ಅವರ ಅನುಭವಗಳ. ನಮಸ್ಕಾರ ಚನ್ನನಗೌಡ್ರೆ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ಒಂದು 25-26 ಸರ್. ಮದುವೆ ಆಗಿದೆ? ಇಲ್ಲ ಸರ್, ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ. ಏನು ಓದಿದ್ರಿ ನೀವು? ನಾ ಸೆಕೆಂಡ್ PUC ಆರ್ಟ್ಸ್ ಮಾಡಿದ್ದೀರಿ ಸರ್. ಬಿಟ್ಬಿಟ್ರ ಮುಗಿಸಿದ್ರ? ಇಲ್ಲ ಸರ್, ಸ್ವಲ್ಪ ಮನೆ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಶಿಕ್ಷಣ ಬಿಡ್ಬೇಕಾಗಿ ಬಂತ್ರಿ. ಅಲ್ಲ, ಎಲ್ಲರೂ ಅದನ್ನೇ ಕಾರಣ ಹೇಳ್ತಾರೆ. ಆದ್ರೂ ಓದಕ್ ಆಗಿರಲ್ಲವನ್ನ? ಇಲ್ಲ ಸರ್, ಓದಕ್ ಆಗ್ತಿತ್ತು, ಬಟ್ ಅವಾಗಿನ ಸಿಚುವೇಶನ್ ಹಂಗಿರ್ಲಿ. ಚೆನ್ನಾಗಿ ಓದ್ತಿದ್ರ? ಹಾ, ಚೆನ್ನಾಗಿ ಓದ್ತಿದ್ದೆ ಸರ್. ಹಾ ಹಾ. ಫಸ್ಟ್ ಇಯರ್ ಮುಗಿಸಿದ್ರ? ಇಲ್ಲ ಸರ್, ಸೆಕೆಂಡ್ ಇಯರ್. ನಂದು 68 ಆಗಿದೆ ಸರ್ ಆರ್ಟ್ಸ್ ಅಲ್ಲಿ. ಕಂಪ್ಲೀಟ್ ಮಾಡಿದ್ರಿ? ಕಂಪ್ಲೀಟ್ ಆಗಿದೆ ಸರ್. ಮುಂದೆ ಓದ್ಲಿಲ್ಲ? ಇಲ್ಲ ಸರ್, ಮುಂದೆ ಓದ್ಲಿಲ್ಲ, ನಾನೇ ಬೇಡ ಅಂತ ಬಿಟ್ಬಿಟ್ಟೆ. ಅಂದ್ರೆ ನಿಮ್ ತಂದೆಯವ್ರು ಏನ್ ಮಾಡ್ತಿದ್ರು? ಇಲ್ಲ ಸರ್, ನಮ್ಮ ತಂದೆಯವರು ಬಂದು 2007 ತೀರ್ಪು ಅಂದ್ರಿ. ನಮ್ಮ ತಾಯಿ, ನಮ್ಮ ಅಕ್ಕ, ನಾನು, ನಮ್ಮ ಕುಟುಂಬ ಅಷ್ಟೇ. ಈಗ ಎಲ್ಲರೂ ಇಲ್ಲೇ ಇದ್ದೀರಾ? ಹಾ, ಇಲ್ಲ. ನಿಮ್ಮ ತಾಯಿನೂ ಇಲ್ಲೇ ಇದ್ದಾರೆ? ನಮ್ಮ ತಾಯಿ ಬೆಟಗೇರಿಯಲ್ಲಿ ಇದ್ದಾರೆ. ಹ್ಞೂ ಸರ್. ಅಲ್ಲಿ ನಿಮ್ಮ ತಂದೆಯವರು ಕುಟುಂಬದಲ್ಲಿ ಯಾರು ಇಲ್ಲ ನೀವು? ಇಲ್ಲ ಸರ್, ಇಲ್ಲ ಸರ್. ಅಲ್ಲಿ ಏನಾದರೂ ಆಸ್ತಿ ಬರೋದು ಇದೆ ಸರ್? ನಮ್ಮದು ಆಸ್ತಿ ಇದೆ. ಒಂದು 3 ಎಕರೆ TB ಡ್ಯಾಮ್ ಒಳ ಕೃಷಿ ನೀರಾವರಿ ಜಮೀನು ಇದೆ. ಅದನ್ನ ಅಷ್ಟೇ ಭೂಮಿ, ಸಣ್ಣ ಭೂಮಿ ಮಾಡಕ್ ಆಗಂಗಿಲ್ಲ. ಅಲ್ಲಿ ಆಳುಗಳು, ಆಮೇಲೆ ಅವಾಗಿನ ಆರ್ಥಿಕ ಪರಿಸ್ಥಿತಿಗೆ ನಮ್ಗೆ ಅಲ್ಲಿ ನೆಲೆ ನಿಲ್ಲಕ್ಕನ ಆಗ್ಲಿಲ್ರಿ. ಏನೋ ಒಂದು ಇಲ್ಲೇ ಇದ್ದಿದ್ರಿಂದ ಜನ ಬಳಕೆ ಮತ್ತು ಉದ್ಯೋಗ ಇಲ್ಲಿ ಚೆನ್ನಾಗಿ ಸಿಗೋದಕ್ಕೆ ನಾವು ಇಲ್ಲೇ ವಾಸವಾಗಿ. ಕೃಷಿಯ ನಂಟು ಹೇಗಿದೆ ನಿಮಗೆ? ನಮಗೆ ಯಾವಾಗ್ಲಿಂದ ಇದು? ನೀವು ಚಿಕ್ಕಂದಿನಿಂದಲ ನಮ್ಮ ತಾತ ಅವರೆಲ್ಲ ಕೃಷಿ ಜಮೀನು ಹೊಂದಿದವಂತಾರೆ. ನಾವು ಮೂಲತಃ ಕೃಷಿಯಿಂದನೇ ಬಂದಂತವ್ರು. ಹಂಗಾಗಿ ನಮಗೆ ಕೃಷಿಯ ಒಡನಾಟ ನಾವು ಚಿಕ್ಕಂದಿನಿಂದಲೇ ನಮ್ಮ ಬೆಳವಣಿಗೆ ರೂಪದಲ್ಲಿಯೇ ಇದೆ. ಅವಾಗಿನಿಂದನೇ ಇದೆ ಸರ್. ಈಗ ನೀವು ಕೃಷಿಯಲ್ಲೇ ಮುಂದುವರಿಬೇಕು ಅಂತ ನಿರ್ಧಾರ ಮಾಡಿದ್ರ? ಬೇರೆ ಉದ್ಯೋಗಗಳನ್ನು ಮಾಡಿದ್ರ? ಮಾಡ್ತಾ ಇದ್ದೀರಾ? ಹೇಗೆ? ನಾನು ಈಗ ಒಂದು 2017 2022-23 ಬೇರೆ ಉದ್ಯೋಗನ ಆರಿಸಿ ಹೋಗಿದ್ನಿ ಸರ್. ಬರೋ ಅಷ್ಟು ಅದರಲ್ಲಿ ಅಷ್ಟು ನಮ್ಗೆ ಆರ್ಥಿಕ ಸುಧಾರಣೆ, ಆಮೇಲೆ ಒಂದ್ ಕಡೆ ನೆಲ ನಿಲ್ಲೋಕ್ ಆಗ್ಲಿಲ್ಲ. ಏನ್ ಕೆಲಸ ಮಾಡ್ತಿದ್ರಿ? ನಾವು JCB 210 ಆಗೋ 110 ಮಿಷಿನ್ ಆಪರೇಟರ್ ಮಾಡ್ತಿದ್ವಿ ಸರ್ ಮಲ್ಲಾಗೆ. ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತು, ಮಳೆಗಾಲದಲ್ಲಿ ಮಷಿನ್ ನಿಂತ್ಕೊಂಡ್ಬಿಡ್ತಾರಿ ಸರ್. ಆಮೇಲೆ ಕೆಲಸನೂ ಬರಬರ್ತಾ ಕಮ್ಮಿ ಆಗ್ತಿದ್ವು. ಹಂಗಾಗಿ ಅದನ್ನ ಬಿಟ್ಟು ನಾವು ನಮ್ಮ ಕೃಷಿನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದೇಳಿ ಕೃಷಿಯೊಳಗಿನ 2023 ನಾನು ಮತ್ತೆ ತೊಡಗಿಕೊಂಡೆ ರೀ. ಏನೇನು ಬೆಳೀತಾ ಇದ್ರಿ? ನಾನು ಪ್ರಮುಖವಾಗಿ ಬಂದ್ಬಿಟ್ಟು ನಮ್ಮ ಭಾಗಗಳಲ್ಲೆಲ್ಲ ಮೆಕ್ಕೆಜೋಳ ಬೆಳೀತಾರೆ ಸರ್. ಮತ್ತೆ ಸಜ್ಜೆ ಸುರ್ಪಾನ ಇಂಥವು ಬೆಳೆಗಳನ್ನ ಬೆಳೀತಾ ಇದ್ದೀರಿ. ಆದ್ರೆ ನಮಗೇನಾಗಿತ್ತು 2023 ತುಂಬಾ ಬರ ಬಂದ್ಬಿಡ್ತು ಸರ್. ಬರ ಬಂದಿತ್ತು, ಮೆಕ್ಕೆಜೋಳ ಹಾಕಿ ಎಲ್ಲ ಫುಲ್ ಲಾಸ್ ಆಗ್ಬಿಡ್ತು ಸರ್. ಮಳೆಯಾಶ್ರಿತ ಭೂಮಿಯನ್ನ ಹೊಂದಿದ್ರಿಂದ ನೀರಾವರಿ ಸೌಲಭ್ಯ ಕಲ್ಪಿಸಕ್ ನಮ್ಮ ಕಡೆಯಿಂದ ಆಗಲಿಲ್ಲ. ಆ ವರ್ಷ ಮಳೆ ಕಟ್ಟೋದಕ್ಕೆ ಭಾಳ ಲಾಸ್ ಆಗಿ ಎಲ್ಲ ಸಾಲ ಆಗ್ಬಿಡ್ತು. ಅದರಿಂದ ನಾವು ಒಂದು ಆಲೋಚನೆ ಮಾಡಿದೆ, ಇಲ್ಲ ನಾವು ಮಳೆಯಾಶ್ರಿತ ಭೂಮಿಗಳಲ್ಲಿ ಬೇರೆ ಏನಾದರೂ ಬೆಳೆಗಳನ್ನ ನಮ್ಮ ಭಾಗಗಳಲ್ಲಿ ನಾವು ಬೆಳೆಸಬೇಕು. ನನಗಾದಂತ ಸಾಲ ಇನ್ನೊಬ್ಬ ಯುವ ರೈತರು ಬಂದವರಿಗೆ ಆಗ್ಬಾರ್ದು ಅಂತ ಒಂದು ತೀರ್ಮಾನ ಮಾಡಿಕೊಂಡು ನಾವು ನಮ್ಮ ಯಾದಗಿರಿ, ಬಿಜಾಪುರ, ರಾಯಚೂರು ಭಾಗಗಳಲ್ಲಿ ಏನು ತೊಗರಿಯನ್ನ ಅವರು ಮಳೆ ಕಡಿಮೆ ಅಂದ್ರೆ ನೀರಾವರಿ ಸೌಲಭ್ಯ ಸ್ವಲ್ಪ ಆದ್ರೂ ಕೂಡ ಬೆಳೆತಕ್ಕಂತ ಬೆಳೆಗಳಾದ ಆಮೇಲೆ ಸಿರಿಧಾನ್ಯಗಳಾದ ನವಣೆ, ಆಮೇಲೆ ಇದು ರಾಗಿ, ಆಮೇಲೆ ಹಿಂಗಾರು ಬೆಳೆಗಳಲ್ಲಿ ಮಾಲ್ದಂಡಿ ಜೋಳ ಮತ್ತು ಹುರುಳಿ, ಅದರಲ್ಲಿ ಕೆಂಪು ಮತ್ತು ಕರೆ ಹುರುಳಿ ಅಂತಂದು ಎರಡು ಟೈಪ್ ಬರ್ತವು. ಅವೆರಡರಲ್ಲಿ ಇವಷ್ಟರಲ್ಲಿ ಯಾವ್ದಾರ ಒಂದು ಆಯ್ಕೆ ಮಾಡಬೇಕು ಅಂತಂದು ಹೇಳಿ ನಾವು ಸಜ್ಜೆ ಮತ್ತು ತೊಗರಿಯನ್ನ ಮಿಶ್ರ ಬೆಳೆಗಳಾಗಿ ಬೆಳೆದು ಒಂದು 5 ಎಕರೆದಲ್ಲಿ, ಇನ್ನೊಂದು 2 ಎಕರೆದಲ್ಲಿ ತೊಗರಿ ಹಾಗೂ ನವಣೆಯನ್ನ ಮಿಶ್ರ ಬೆಳೆಗಳಾಗಿ ಬೆಳೆದು ಉಳಿಕಿದ್ದಂತ ಒಂದು ಬ್ಲಾಕ್ ಸಾಯ್ಲಿಗೆ ನಾವು ಹಿಂಗಾರಿಗೆ ಜೋಳ ಹಾಕ್ಬೇಕು ಅಂತಂದು ಹೇಳಿ ಅಲ್ಲಿಗೆ ನಿರ್ಧಾರ ಮಾಡಿ ತೊಗರಿ ಬೆಳೆಯನ್ನ ಪ್ರಮುಖ ಬೆಳೆಗಳಾಗಿ ನಾನು ಆಯ್ಕೆ ಮಾಡ್ಕೊಂಡೆ ಸರ್. ತೊಗರಿ ಬೆಳೆ ಪ್ರಮುಖ ಪ್ರಮುಖ ಬೆಳೆಯಾಗಿ ಆಯ್ಕೆ ಮಾಡ್ಕೊಂಡೆ. ಎಷ್ಟು ಎಕರೆಯಲ್ಲಿ ಬೆಳೀತಿದ್ರಿ? ಸರಿ ಸುಮಾರು ಹೋದ ವರ್ಷ ಒಂದು 8 ಎಕರೆದಲ್ಲಿ ಬೆಳೆದಿದ್ದೀನಿ ಸರ್. 8 ಎಕರೆ. ಈಗ ನಿಮ್ಮ ಅಜ್ಜವ್ರದ್ದು ಭೂಮಿ ಎಷ್ಟಿದೆ ಈಗ? ಇಲ್ಲಿ ಅವ್ರದ್ದು 12 ಎಕರೆ ಇದೆ ಸರ್. ಒಂದು 3 ಎಕರೆ ಬೇರೆ ಲೀಸಿಂಗ್ ಮಾಡ್ತೀವಿ, ಅದು ಬ್ಲಾಕ್ ಸಾಯಿಲ್. ಹಿಂಗಾರಿ ಬೆಳೆಗಳಲ್ಲಿ ಅಲ್ಲಿ ಅಳಿವಿನಂಚಲ್ಲಿ ಇರುವಂತ ನಮ್ದು ಮಾಲ್ದಂಡಿ ಜೋಳ ಮತ್ತೆ ಉಳಿಗಡಲೆ. ಅಳಿವಿನಂಚಿನಲ್ಲಿ ಇದೆ ಅಂದ್ರೆ ಅದು ಎಲ್ಲೋ ಬೆಳೀತಾ ಇಲ್ವಾ ಈಗ? ಇಲ್ಲ ಸರ್, ಅದು ಏನಾಗ್ತಿದೆ ಅಂದ್ರೆ ಅದು ಯಾಕೋ ಬೆಳೆಯ ಪ್ರಮಾಣ ಬಹಳ ಕಡಿಮೆ ಆಗ್ತಿದೆ ಅಂತ. ಯಾಕಂದ್ರೆ ಈಗಿನ ಹೈಬ್ರಿಡ್ ಸೀಡ್ಸ್ಗಳು, ಹೈಬ್ರಿಡ್ ಬೀಜಗಳು ಬಂದಾದ್ಮೇಲೆ ಹೆಚ್ಚು ಇಳುವರಿಗಾಗಿ ಜೋಳನು ನಮ್ಮಲ್ಲಿ ಆಹಾರ ಧಾನ್ಯ ಮತ್ತು ವಾಣಿಜ್ಯ ಬೆಳೆ ಎರಡಕ್ಕಾಗಿ ಬಳಸ್ತಾರೆ. ಈಗ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಧಾರಿತ ಬೀಜಗಳು ಹಾಗೂ ಹೊಸ ಹೊಸ ಕಂಪ್ನಿಗಳು ಸುಧಾರಿತ ಬೀಜಗಳನ್ನ ಏನು ನಮ್ಗೆ ಸೀಡ್ಸ್ ಮುಖಾಂತರ ಬಂದವು ಹೈಬ್ರಿಡ್ ತಳಿಗಳು, ಅಲ್ಲಿಂದ ಈ ಜೋಳ ಸ್ವಲ್ಪ ಯಾಕೋ ರೈತರು ಅಷ್ಟು ಆಸಕ್ತಿ ತೋರ್ತಾ ಇಲ್ಲ. ಹಂಗಾಗಿ ಆ ತಳಿಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಬರ ಸಹಿಷ್ಣುತೆಯನ್ನು ಹೊಂದಿದೆ ಸರ್. ಮಳೆಗಾಲ ಕಡಿಮೆ ಆಗಿ ನಾವು ನವೆಂಬರ್ ತಿಂಗಳಲ್ಲಿ ಅದನ್ನ 15-20 ತಾರೀಕಿನೊಳಗಡೆ ಬಿತ್ತನೆ ಮಾಡಿದ್ರು ಕೂಡ ಅದು ನಮಗೆ ಫೆಬ್ರವರಿ ಎಂಡಿಗೆ ನಮಗೆ ಆಹಾರ ದನಕ್ಕಾಗಿ ಜೋಳ ಮತ್ತು ಪ್ರಾಣಿಗಳ ಸಾಕಾಣಿಕೆಗೆ ಮೇವನ್ನ ಒದಗಿಸುವಂತದ್ದು. ಮಾಲ್ದಂಡಿ ಜೋಳ? ಮಾಲ್ದಂಡಿ ಜೋಳ. ಪಶುಸಂಗೋಪನೆ ಹೆಚ್ಚಿರೋರಿಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್ ಅದಕ್ಕೆ ಹಸುಗಳಿಗೆ. ಅದ್ರದ್ದು ಇನ್ನೊಂದು ಏನಂದ್ರೆ ಫೆಬ್ರವರಿ ಕೂಡ ಅದು ಹಸುರಾಗಿರುತ್ತೆ ಫಸ್ಟ್ಗೆ. ಫೆಬ್ರವರಿ ಒಂದ್ ಮೊದಲನೇ ವಾರ ಅಂದ್ರೆ 6-7 ತಾರೀಕು 9 ತಾರೀಕಿನವರೆಗೂ ಅದು ಹಸಿರಾಗಿರುತ್ತೆ. ಆನಂತರ ಒಂದು 20 ದಿನಗಳಲ್ಲಿ ಅದು ಒಣಗುತ್ತೆ. ಅಲ್ಲಿವರೆಗೆ ನಾವು ಪ್ರಾಣಿಗಳಿಗೆ ಹಸಿರು ಮೇವನ್ನ ಕೊಡಬಹುದು, ದನಕರುಗಳಿಗೆ ಮೇವು ಕೊಡಬಹುದು. ಮೇವು ಕೊಡಬಹುದು, ನಮ್ಮ ಆಹಾರಕ್ಕಾಗಿ ಜೋಳನ ಆಗುತ್ತೆ ಸರ್. ಜೋಳ ಗಾತ್ರ ಚೆನ್ನಾಗಿರ್ತದ? ಚೆನ್ನಾಗಿರುತ್ತೆ ಸರ್. ದೊಡ್ಡ ಗಾತ್ರ ತೆನೆ ಸೈಜ್ ಬಂದ್ಬಿಟ್ಟು ಏನಿಲ್ಲ ಅಂದ್ರೆ ಒಂದು 200-250 ಗ್ರಾಮ್ ಒಂದ್ ತೆನೆ ಕಾಳು ಕೊಡುವಂತದ್ದು. ಭೂಮಿ ಫಲವತ್ತಾಗಿತ್ತು, ನಾವು ಸ್ವಲ್ಪ ಏನಾದ್ರೂ ಮಣ್ಣಿಗೆ ಗೊಬ್ಬರ ಈ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ರಾಸಾಯನಿಕಗಳನ್ನ ಆಮೇಲೆ ಇನ್ನೊಂದು ಸ್ವಲ್ಪ ಬಿಲ್ವ ರಸಾಯನ. ಈ ಬಿಳಿ ಜೋಳ ಅಂತಾರಲ್ಲ ಅದೇ ತರ? ಅದೇ ಸರ್ ಸರ್ ಅದೇ ಸರ್ ಬಿಳಿ ಜೋಳ, ಬಿಳಿ ಜೋಳನೇ. ಅದರಲ್ಲೇ ಸ್ವಲ್ಪ ಭಾಗ ಬಂದ್ಬಿಟ್ಟು ಮಾಲ್ದಂಡಿ ಅಂತ. ಮಾಲ್ದಂಡಿ ಅಂತ ಮಾಲ್ದಂಡಿ ಯಾಕೆ ಅದು ಹೆಸರು? ಅದಕ್ಕೆ ಅದ್ರದ್ದು ಏನು ಅನ್ನೋದು ನನಗೆ ಪೂರ್ವಭಾವಿ ಗೊತ್ತಿಲ್ಲ ಸರ್. ಅಂದ್ರೆ ಸರ್ ಒಮ್ಮೆ ನಾನು ಎಲ್ಲೋ ಪೇಪರ್ ಓದ್ತಾ ಇದ್ದೆ, ಅದರಲ್ಲಿ ಒಂದು ಕೊಟ್ಟಿದ್ರು ಒಂದು ಪೇಜ್ ಒಳಗೆ ಅಳಿವಿನಂಚಲಲ್ಲಿರುವ ಮಾಲ್ದಂಡಿ ಜೋಳ ಅಂತಂದು ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಿಂದ ಬಿಡುಗಡೆ ಆಗಿತ್ತು ಸರ್. ಅವಾಗ ನೋಡಿದ್ದು. ನಿಮ್ಗೆ ಜೋಳದ ಬೀಜ ಎಲ್ಲಿ ಸಿಕ್ತದ ಸರ್? ಅದು ನಮ್ಗೆ ಜೋಳದ ಬೀಜ ಬಂದ್ಬಿಟ್ಟು ನಾನು ಬೆಳ್ಳಟ್ಟಿ ಹತ್ರ ಒಬ್ರು ರೈತ ಇದ್ರು ಸರ್, ಅವ್ರ ಕಡೆ ಇಸ್ಕೊಂಡಿದ್ನಿ ಒಂದು ಸೇರು ತಗೊಂಡ್ಬಂದು ಬಿತ್ತಿದ್ವಿ. ಆಮೇಲೆ ಅದು ಸ್ವಲ್ಪ ಈಗ ಮಾರುಕಟ್ಟೆಗಳಲ್ಲಿ ಸಿಗುತ್ತೆ ಸರ್. ಮಾಲ್ದಂಡಿ ಜೋಳ ಅಂದ್ರೆ ಕೊಡ್ತಾರೆ ಸರ್, ಎಲ್ಲಿಯಾದ್ರೂ ಸಿಗುತ್ತೆ. ಅಂದ್ರೆ ಅದೀಗ ತನ್ನ ಪೂರ್ವ ತಳಿ ಇಲ್ಲ, ಅದನ್ನೇ ಒಂದ್ ಸ್ವಲ್ಪ ಹೈಬ್ರಿಡ್ ಮಾಡಿದ್ದಾರೆ ಸರ್ ಮಾರುಕಟ್ಟೆಯಲ್ಲಿ ಸಿಗುವಂತದ್ದು. ತಳಿ ಸಂಸ್ಕರಣೆ ಆಗಿದೆ? ತಳಿ ಸಂಸ್ಕರಣೆ ಆಗಿದೆ ಸರ್, ಪ್ರಗತಿಯಲ್ಲಿದೆ ಅದು ತಳಿ ಸಂಸ್ಕರಣೆಯು ಆಗಿದೆ. ಈ ಜೋಳ ಜೊತೆಗೆ ನೀವು ಸಿರಿಧಾನ್ಯಗಳನ್ನು ಬೆಳಿತೀರಿ ಅಂತ ಹೇಳಿದ್ರಿ, ಸಿರಿಧಾನ್ಯಗಳಲ್ಲಿ ಏನೇನು ಬೆಳಿತಾ ಇದ್ರಿ ಸರ್? ನಾನು ಫಸ್ಟ್ ಬಂದ್ಬಿಟ್ಟು ನವಣೆ ಬೆಳೆದಿದ್ದೆ ಸರ್. ಎಷ್ಟು ಎಕರೆ ಪ್ರದೇಶದಲ್ಲಿ? ಸುಮಾರು 1-2 ಎಕರೆ ಬೆಳೆದಿದ್ದೆ ಸರ್ ಹೋದ ವರ್ಷ. ಹೋದ 2023 ಮೆಕ್ಕೆಜೋಳ ಕೈ ಕೊಟ್ಮೇಲೆ 2024 ನಾವು ಆಯ್ಕೆ ಮಾಡ್ಕೊಂಡಿದ್ದೆ ತೊಗರಿ ಮತ್ತು ನವಣೆ ಸಜ್ಜೆ 1-2 ಎಕರೆ ಬೆಳೆದಿದ್ದೆ ಸರ್. ಅಂದ್ರೆ ಹೋದ ವರ್ಷ ಸ್ವಲ್ಪ ಯಾಕೋ ಅಷ್ಟು ರೇಟು ಇದ್ದಿಲ್ಲ ಸರ್ ನವಣೆದೆ, ಬಹಳ ಕುಸಿತ ಕಂಡುಬಿಟ್ಟಿತ್ತು. ಹಾಗೆ ಸರ್ ಎಕರೆಗೆ ಒಂದು 3 ಕ್ವಿಂಟಲ್ ಮೇಲೆ ಬಂದಿದೆ ಸರ್. ನವಣೆ 2 ಎಕರೆಗೆ 6 ಕ್ವಿಂಟಲ್ 80 ಕೆಜಿ ಆಗಿತ್ತು ರೀ ಸರ್. ಮಳೆ ಕಡಿಮೆ ಆದ್ರೂ ನವಣೆ ಎಲ್ಲಿ ಮಾರಾಟ ಮಾಡ್ತೀರಿ ನೀವು? ಕೊಪ್ಪಳ ಕೊಟ್ಟಿದ್ದೀನಿ ಸರ್. ನಮಗೆ ಮಾರುಕಟ್ಟೆ ಗವಿಸಿದ್ದೇಶ್ವರ ಗಂಜ್ ಅನುಕೂಲ ಇರೋದ್ರಿಂದ 25 ಕಿಲೋಮೀಟರ್ ಆಗತ್ತೆ ರೀ. ಹಂಗಾಗಿ ನಮ್ಮ ವ್ಯವಹಾರ ಅಲ್ಲೇ ಇರೋದ್ರಿಂದ ನಾವು ಅಲ್ಲೇ ಕೊಟ್ಟಿದ್ದೇವೆ ರೀ ಗವಿಸಿದ್ದೇಶ್ವರ. ಬೆಲೆ ಚೆನ್ನಾಗಿ ಸಿಗ್ತದೆ ನವಣೆಗೆ? ನವಣೆಗೆ ಬಂದ್ಬಿಟ್ಟು ಬೆಲೆ ಚೆನ್ನಾಗಿ ಸಿಗುತ್ತೆ ಸರ್. ಅಂದ್ರೆ ಹೋದ ವರ್ಷ ಅದು ಯಾಕೋ ತನ್ನ ಮೂಲ ಬೆಲೆನ ಕಳ್ಕೊಂಡಿತ್ರಿ. 4,000ಕ್ಕಿಂತ ತೆಳಗ್ ಬಂದಿದ್ದು ಹೀಗೆ 4,000 2023 ನೋಡಿದಾಗ 2023 4,000 ರೂಪಾಯಿ ಮೇಲೆ ಇತ್ತು ಸರ್ ಅದು ರೇಟ್. ಅದರದ್ದು ಹೋದ ವರ್ಷ ಯಾಕೋ 3,000-3,500 ರೂಪಾಯಿ ಮಾರಿತ್ತು. ಹಿಂಗಾಗಿ ಈಗ ಮತ್ತೆ ನೀವು ನವಣೆ ಬೆಳೆಯೋಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾ ಮಾಡ್ಕೊಂಡಿದ್ದೀವಿ ಸರ್. ಈ ಸತಿ ಅಂದ್ರೆ ಬೆಳೆಗಳನ್ನ ಚೇಂಜ್ ಮಾಡ್ಬೇಕು. 1 ವರ್ಷ ಹಾಕಿದ್ನ ಇನ್ನೊಂದ್ ವರ್ಷ ಹಾಕ್ಬಾರ್ದು ಅನ್ನೋ ಕಾರಣದಿಂದ ಈ ವರ್ಷ ನಾನು ಹೆಸರು ಮತ್ತು ತೊಗರಿಯನ್ನು ಮಿಶ್ರ ಬೆಳೆಯಾಗಿ ಮಾಡಿದ್ನಿ ಸರ್. ಹೆಸರು 2 ಎಕರೆ ಹಾಕಿದ್ವಿ ಮಿಶ್ರ ಬೆಳೆಯಾಗಿ ತೊಗರಿಯಲ್ಲಿ. ಸಾಲಿಂದ ಸಾಲಿಗೆ 8 ಫೀಟ್ ತೊಗರಿಗೆ ಮಾಡಿ ನಡುಕ 18 ಇಂಚ್ಗೆ ಹೆಸರು ಮಾಡಿದ್ವಿ. ಎಕರೆಗೆ ಒಂದು 2.5 ಕ್ವಿಂಟಲ್ ಹಂಗೆ 2 ಎಕರೆಗೆ 5 ಕ್ವಿಂಟಲ್ ಹೆಸರು ಬಂದಿದೆ ಸರ್ ಈ ವರ್ಷ. ರೇಟನು ಪರವಾಗಿಲ್ಲ, 1,700 ರೂಪಾಯಿ ಸಿಕ್ಕಿದೆ ಸರ್. ಹೆಸರು ತೊಗರಿ? ಹೆಸರು ತೊಗರಿ ಮಿಶ್ರ ಬೆಳೆ ಮಿಶ್ರ ಬೆಳೆ ಸರ್. ತೊಗರಿ ಎಷ್ಟು ಬರುತ್ತೆ ಇಳುವರಿ? ತೊಗರಿ ನಮ್ಮ ಭಾಗದಲ್ಲಿ ನನಗೆಲ್ಲ ಇದು ತೊಗರಿದು ಬಂದಿದ್ದು ಮೇನು ರಾಯಚೂರು ಯೂನಿವರ್ಸಿಟಿಯಿಂದ. ಅಲ್ಲಿ ರಾಜು ತೆಗ್ಗಳಿ ಸರ್ ಅಂತಂದು ಹೇಳಿ ಅವರು ಒಮ್ಮೆ ನನಗೆ ಯೂಟ್ಯೂಬಲ್ಲಿ ಆಕಸ್ಮಿಕವಾಗಿ ಏನೋ ವಿಡಿಯೋ ನೋಡಿದಾಗ ನೋಡಿದ್ದು ಅವ್ರ ಇನ್ಫಾರ್ಮೇಶನ್. ಅವ್ರ ಅಂದಾಜಿಗೆ ಅವರು ಎಕರೆಗೆ ಒಂದು 4-5 ಕ್ವಿಂಟಲ್ TS-3R ತಳಿ ಅಂತಂದು ಹೇಳಿ. ಅದರಲ್ಲಿ ತಳಿಗಳು ಬೇರೆ ಬೇರೆ ಇದಾವೆ ಸರ್. ಈಗ GRG 152 ಅಂತ ಇದೆ. ಅದು ಸ್ವಲ್ಪ ಬಹಳ ನಮ್ಗೆ ಆಳವಾಗಿ ಕಪ್ಪು ಮಣ್ಣು ಭೂಮಿಯನ್ನ ಹೊಂದಿದ್ರೆ ನಮ್ಗೆ ಸ್ವಲ್ಪ ನೀರಾವರಿ ಸೌಲಭ್ಯನ ಕೊಡುವಂತ ಅವಕಾಶಗಳಿದ್ರೆ ನಾವು GRG 152 ನ ಬಳಸಬಹುದು. ಅದು ಎಕರೆಗೆ 6-7 ಕ್ವಿಂಟಲ್ ವರೆಗೆ ಇಳುವರಿ ಬರುತ್ತೆ. ಇದು TS-3R ಬಂದ್ಬಿಟ್ಟು ಮಡಿ ಜಮೀನು ಇರೋರಿಗೆ, ನಮ್ಮ ಮಸಾರಿ ರೆಡ್ ಸಾಯ್ಲಿಗೆ. ಆಮೇಲೆ ಮಳೆ ಕಡಿಮೆ ಆದ್ರೂ ಒಳ್ಳೆ ಇಳುವರಿ ಬರುತ್ತೆ. 4-5 ಕ್ವಿಂಟಲ್ ಅಂತ ನಮ್ಗೆ ಯೂನಿವರ್ಸಿಟಿ ಅವರು ಹೇಳಿದ್ರು. ಬಟ್ ನಾವು ಸ್ವಲ್ಪ ಅದಕ್ಕೆ ಬಿಲ್ವ ರಸಾಯನ, ಆಮೇಲೆ ಸ್ವಲ್ಪ ಫ್ಲವರಿಂಗ್ ಸ್ಟೇಜ್ ಇದ್ದಾಗ ಇದೇ ಬಿಲ್ವ ರಸಾಯನಗಳಲ್ಲಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮುಂದುವರೆದು ಕೆಟ್ಟಂತ ಈರುಳ್ಳಿ ಅವುಗಳನ್ನೆಲ್ಲ 1 ತಿಂಗಳವರೆಗೆ ಕೊಳಿಸಿ ಹೂ ಇರುವಂತ ಸಂದರ್ಭದಲ್ಲಿ ಸ್ಪ್ರೇ ಮಾಡಿದ್ವಿ ಸರ್. ಅದರಿಂದಾಗಿ ನಮ್ಗೆ ಎಕರೆಗೆ 7 ಕ್ವಿಂಟಲ್ ಬಂದಿದೆ ಸರ್ ಹೋದರ್ಸ್ TS-3. ಒಳ್ಳೆ ರೇಟ್ ಸಿಕ್ಕಿದ್ದೆ ಸರ್. ಅಂದ್ರೆ ಇದು ಕಷಾಯ ಮಾಡಿ ಸಿಂಪರಣೆ ಮಾಡಿ? ಕಷಾಯ ಮಾಡಿ ಸಿಂಪರಣೆ ಮಾಡಿ. ಬಿಲ್ವ ರಸಾಯನ? ಬಿಲ್ವ ರಸಾಯನ. ಏನದು, ಯಾವ ಕಾರಣಕ್ಕಾಗಿ ಮಾಡಿದ್ರಿ ಸರ್? ಅದು ಒಂದು ಬೆಳೆಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ ಬಿಲ್ವ ರಸಾಯನ. ಬಿಲ್ವ ರಸಾಯನ ಮತ್ತೆ ಯಾವ ರೀತಿ ಸಹಾಯ? ಆಮೇಲೆ ನಮಗೆ ಇನ್ನೊಂದ್ ಸ್ವಲ್ಪ ಒಂದು ಕಾಯಿ ಮತ್ತು ಹೂವಿನ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕಂದ್ರೆ ಸ್ವಲ್ಪ ಹೂವಾಡುವ ಸಮಯದಲ್ಲಿ ನಮಗೆ ಮಾಡಾಗಿ ಹೂ ಉದುರ್ತಿರ್ತದೆ ಸರ್. ಆ ಟೈಮ್ ನಲ್ಲಿ ಹೂ ಉದುರಬಾರ್ದಂದ್ರ ಈ ಬಿಲ್ವ ರಸಾಯನ ಏನು ಮೊದಲ ಮಾಡಿ ಇಟ್ಕೊಂಡಿರ್ತೀವಿ ಸರ್. ನಮ್ದೊಂದು 5 ಲೀಟರ್ ಬಿಲ್ವ ರಸಾಯನ ಐತಪ್ಪ ಅಂದ್ರೆ ಅದಕ್ಕೊಂದು 2 ಕೆಜಿ ಉಳ್ಳಾಗಡ್ಡಿ ಕೊಳೆತಿರೋಕಂತವು, ಅವನ್ನ ಸಣ್ಣಗಿ ಕಟ್ ಮಾಡಿ ಅದನ್ನ ಬಿಲ್ವ ರಸಾಯನದಲ್ಲಿ ಹಾಕಿ ಒಂದು 20-30 ದಿನ ಸಾಧ್ಯವಾಗಷ್ಟು ಇಷ್ಟು. ಅದಾದ್ಮೇಲೆ ಅದನ್ನ 1 ಲೀಟರ್ ನೀರಿಗೆ ಒಂದು 2-4-5 ml ಎಕ್ಸ್ಟ್ರಾ ಎಷ್ಟು ಹಾಕಿದ್ರೇನೆ ಏನೇನು ಇಲ್ರಿ, ಒಟ್ಟು ಒಂದು 4-5 ml ಹಾಕಿ ನಾವು ಹೂಗಳ ಮೇಲೆ ಸ್ಪ್ರೇ ಮಾಡಿದೀವಿ ಅಂದ್ರ ಅದು ಹೂ ಉದುರೋದನ್ನ ಕಡಿಮೆ ಮಾಡುತ್ತೆ ಸರ್. ಓಹೋ, ಕಡಿಮೆ ಮಾಡುತ್ತೆ. ಈ ಬಿಲ್ವ ರಸಾಯನ ತಯಾರು ಮಾಡ್ತಿರಲ್ಲ, ಏನೇನು ಕೇರ್ತಿರ ಅದಕ್ಕೆ? ಅದಕ್ಕೇನಿಲ್ಲ ಸರ್, ನಮ್ಮಲ್ಲಿ ಸಿಗೋತಂತ ಬಿಲ್ಪತ್ರಿ ಕಾಯಿಗಳು, ಹಸಿ ಕಾಯಿ ಆಗಿರ್ಬೋದು, ಒಣಕಾಯಿ ಆಗಿರ್ಬೋದು, ಯಾವ್ದಾದ್ರು ನಡುತ್ತೆ ಸರ್. ಅದು 2 ಕೆಜಿ ಕಾಯಿ ಇದ್ರೆ 1 ಕೆಜಿ ಬೆಲ್ಲ ಯಾವ್ದಾದ್ರು ಬೆಲ್ಲ ತಗೊಂಡು ಹಾಕಿ ಒಂದು 30 ದಿನಗಳಿಗೆ ನೆನೆಸಿಟ್ಬಿಟ್ರಿ ಸರ್, ಅದು ಜೆಲ್ ಟೈಪ್ ತಯಾರಾಗುತ್ತೆ. ಅದು ಸುವಾಸನೆ ಏನೋ ಚಲೋ ಇರುತ್ತೆ. ಆಮೇಲೆ ಅದರಿಂದ ಅದನ್ನ ನಾವು ಹೊಲಗಳಲ್ಲಿ ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳ ಮೇಲೆ ಒಂದು ಜೇನು ಹುಳುಗಳ ಒಂದು ಆಕರ್ಷಣೆನು ಸ್ವಲ್ಪ ಆಗುತ್ತೆ ಸರ್. ಜೇನು ಹುಳುಗಳು ಬಂದು ಒಂದು ಹೂವಿನಿಂದ ಇನ್ನೊಂದು ಹೂವಿನ ಕುಂದ್ರದಿಂದ ನಮಗಲ್ಲಿ ಏನು ಮಕರಂದ ಆಮೇಲೆ ಹೂವಿನ ಪರಾಗಸ್ಪರ್ಶ ಏನಾಗುತ್ತೆ ಅದರಿಂದ ನಮಗೆ ಒಂದು ಸ್ವಲ್ಪ ಕಾಯಿಯ ಗಾತ್ರ ಮತ್ತು ಬೆಳೆಗಳು ಚೆನ್ನಾಗಿ ಬರುವಂತದ್ದು ಬಿಲ್ವ ರಸಾಯನ ಮಾಡುತ್ತೀರಿ ಸರ್. ಆಮೇಲೆ ಇದರಲ್ಲಿ ಬಿಲ್ವ ರಸಾಯನದಲ್ಲಿ ತೊಗರಿಗೆ ಬೆಲ್ಲದ ಅಂಶ ಇರೋದರಿಂದ ಈ ಇರುವೆಗಳೇನಿರ್ತಾವಲ್ರಿ ಸರ್, ಇವು ಗಿಡದ ಕೊಂಬೆಗಳ ಮೇಲೆ ಹತ್ಕೊಂಡ್ಬಂದು ಆ ಸವಿಯನ್ನ ಸವಿಯುವಾಗ ಹುಳುಗಳಿದ್ರೆ ಈ ಕೀಡಿಗಳು ತೊಗರಿಗೆ ಬಹಳ ಕಾಡತಕ್ಕಂಥದ್ರಿ ಸರ್. ಅದರ ಪ್ರಮಾಣವನ್ನು 100% 30-35% ಆದ್ರೂ ಇರುವೆಗಳು ನಮಗ್ ಕಡಿಮೆ ಮಾಡ್ತಾವೆ ಸರ್. ಕೀಟಗಳ ಪ್ರಮಾಣವನ್ನ ಕಡಿಮೆ ಮಾಡ್ತಕ್ಕಂಥ ಸರ್ ಬಿಲ್ವ ರಸಾಯನದಿಂದ. ಯಾಕಂದ್ರೆ ಅದು ಬೆಲ್ಲದ ಸಿವಿ ಇರೋದ್ರಿಂದ ಇರುವೆಗಳು ತೊಗರಿಗೆ ಏನ್ ತೊಂದರೆ ಮಾಡಲ್ಲ. ಇಲ್ಲ ಸರ್, ತೊಗರಿ ಬೆಳೆಗಳಿಗೆ ಸಮಸ್ಯೆ, ತೊಗರಿ ಬೆಳೆಯಲ್ಲಿ ಇರೋ ಕೀಟಗಳನ್ನು ನಿಯಂತ್ರಣ ಮಾಡ್ತಾರೆ ಸರ್. ಈಗ ಚೆನ್ನನಗೌಡ್ರೆ, ಈಗ ನಿಮ್ಗೆ ಈ ತರದ ತಿಳುವಳಿಕೆ ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ತೊಗೊಳ್ತೀರಿ ನೀವೆಲ್ಲ? ಸ್ವಲ್ಪ ಈಗಿನ ಸೋಷಿಯಲ್ ಮೀಡಿಯಾಗಳು ಬಹಳ ಸಹಕಾರಿಯಾಗಿ ಇದೆ ಸರ್. ನಾವು ಯಾವ್ದನ್ನ ಹುಡುಕ್ತೀವಿ ನಮ್ಗೆ ಅದನ್ನ ಸೋಷಿಯಲ್ ಮೀಡಿಯಾ ಕೊಡುತ್ತೆ. ಶ್ರೀ ಕಾಡಸಿದ್ದೇಶ್ವರ ಅನ್ವೇರಿ ಮಠ ಅವರ ಒಂದು ಸ್ಪೀಚ್ ನ ಕೇಳುವಾಗ ನಮ್ಗೆ ಈ ತರದ್ದೆಲ್ಲ ಸ್ವಲ್ಪ ಬೇರೆ ರೀತಿಯ ಪರಿವರ್ತನೆಗಳು, ಆಮೇಲೆ ಯುವಕರನ್ನ ಅವರ ಮಾಹಿತಿ, ಈಗಿನ ಯುವಕರು ಬಹಳ ಕೃಷಿ ಕಡೆಗೆ ಬರಕ್ಕೆ ಅಷ್ಟು ಯಾಕೋ ಉತ್ಸಾಹ ತೋರಿಸ್ತಿಲ್ಲ ಸರ್. ಆದ್ರೆ ಅಂತರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಒಂದಿಷ್ಟು 100 ಜನರಲ್ಲಿ ಕಡೆಗೆ ಒಂದು 4-5 ಜನ ಯುವಕರಾದ್ರೂ ಕೃಷಿ ಕಡೆಗೆ ನಾವು ಬರಬೇಕು ಅನ್ನತಕ್ಕಂಥದ್ದು ಅಂತವರ ಭಾಷಣಗಳನ್ನ ಅವ್ರು ಹೇಳುವ ಸಲಹೆಗಳನ್ನ ಕೇಳಿದಾಗ ಸ್ವಲ್ಪ ಅನುಭವ ಆಗುತ್ತೆ ಸರ್. ನೀವು ಅಲ್ಲೆಲ್ಲ ಕೇಳಿ? ನಾವು ಅಲ್ಲೆಲ್ಲ ಕೇಳಿ ಕೃಷಿಗೆ ಪ್ರಯೋಗಕ್ಕೆ ಬರ್ತಾ ಇದ್ದೀರಾ? ಬರ್ತಾ ಇದೀವಿ ಸರ್. ಎಲ್ಲಿಯಾದ್ರೂ ಹೋಗಿ ತರಬೇತಿ ತಗೋಬೇಕು, ನಾನು ಪ್ರತ್ಯಕ್ಷಕ್ಕೆ ನೋಡ್ಬೇಕು ಅನ್ನೋ ಕಾರಣಕ್ಕಾಗಿ ಓಡಾಡಿದೀರಾ? ಇಲ್ಲ ಸರ್, ಆ ತರ ಏನಿಲ್ಲ. ಬಟ್ ಎಲ್ಲಿಯಾದ್ರೂ ಏನಾದ್ರೂ ನಾವು ಹೋಗ್ತಾ ಇದ್ರೆ, ಯಾವ್ದಾದ್ರು ಊರಿಗಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ತಾ ಇದ್ರೆ, ಅಲ್ಲಿ ಯಾರು ಏನಾದ್ರೂ ಮಾಡ್ತಾ ಇದ್ರೆ ನಾನು ಹೋಗ್ತೀನಿ ಸರ್. ಹೋಗ್ಬಿಟ್ಟು ಇದ್ರದ್ದೇನು ಹಿಂಗಾದ್ರೆ ನೀವು ಯಾವ ಬೆಳೆ ತೆಗಿತೀರಿ, ಎಷ್ಟು ಅನುಕೂಲ, ಈ ತರ ಎಲ್ಲ ಕೇಳ್ತೀನಿ ಸರ್. ಏನಾರ ಈ ಬಿಲ್ವ ರಸಾಯನ ಇವಾಗ ಗೋಕುಪ ಮೃತವೆ ಅಂತ ಎಲ್ಲ ಮಾಡ್ತಾರಲ್ಲ, ಅಂತವೆಲ್ಲ ಯಾವಾದ್ರೂ ವಿಡಿಯೋ ಇದ್ರೆ ನೋಡ್ತೀನಿ. ಆಮೇಲೆ ನಂಗೆ ಏನಾರು ಗೊತ್ತಾಗಲಿಲ್ಲ ಅಂದ್ರೆ ಹೋಗಿ ನಮ್ಕಿನ್ನ ದೊಡ್ಡವರಲ್ಲಿ ಸಣ್ಣವರಲ್ಲಿ ಕೇಳುವಂತ. ಸಿರಿಧಾನ್ಯಗಳಲ್ಲಿ ನವಣಿ ಒಂದೇನೆ ಬೆಳಿತಿದ್ರ ಅಥವಾ ರಾಗಿ ಇದೆ, ಸಜ್ಜೆ ಇದೆ? ಸಜ್ಜೆ, ರಾಗಿ, ಆರ್ಕ ಇವೆಲ್ಲ ಇದಾವೆ? ಇಲ್ಲ ಸರ್, ನಾನು ಆರ್ಕ ಆಮೇಲೆ ಸಾಮೆ ಸಾವೆ ಅವನ್ನ ಇದು ಮಾಡಿಲ್ಲ ಸರ್. ಯಾಕಂದ್ರೆ ನಮ್ಗೆ ಅವು ಮಾರುಕಟ್ಟೆ ಅಷ್ಟು ಇದು ಅನ್ಸೋಲ್ವ ಸರ್. ಇಲ್ಲಿ ನಿಮ್ಮ ಭಾಗದಲ್ಲಿ ಸಿರಿಧಾನ್ಯ ಬೆಳೆಯುವ ರೈತರು ಇದಾರ? ಹಾ ಇದಾರೆ ಸರ್, ಇದಾರೆ. ಆರ್ಕ ಸಾಮೆ ಈ ತರದ್ ಬೆಳಿತಾರ? ಇಲ್ಲ ಸರ್, ಆತರ ನಂಗೆ ಇನ್ನು ಯಾರು ಪರಿಚಯ ಆಗಿಲ್ಲ ಆ ಬೆಳೆಗಳ ಬಗ್ಗೆ. ಆರ್ಕ ಮತ್ತು ಸಾವೆ ಇದಾರೆ ಸರ್, ಆದ್ರೆ ನನಗೆ, ನಾನು ಈಗ 3 ವರ್ಷ ಆಯ್ತಲ್ಲ ಬಂದು, ನನಗೆ ಇನ್ನೂ ಅವ್ರ ಪರಿಚಯ ಆಗಿಲ್ಲ ಸರ್. ಇನ್ನು ಮುಂದೆ ಮಾಡ್ಕೋಬೇಕನ್ನೋ ನಮಗೂ ಇದೆ. ರಾಗಿ ಎಷ್ಟು ಎಕರೆ ಬೆಳೆದ್ರಿ? ರಾಗಿ 1 ಎಕರೆ ಹಾಕಿದ್ದೆ ಸರ್, 1 ಎಕರೆ ಹಾಕಿದ್ದೆ. ಸ್ವಲ್ಪ ಅದು ಮಳೆ ನೀರು ಬಂದು ಎಲ್ಲ ಹೋಗಿ ನಮ್ಮ ಮನೆಗೆ ಆಗಷ್ಟು ಒಂದು 70 ಕೆಜಿ ಅಷ್ಟು ಆಗಿದ್ದು ಸರ್ ಉಳ್ಕೊಂಡು. ಮಳೆ ಈಗ ನಿಮ್ಮ ಮನೆಯ ಆಹಾರ ಕ್ರಮಗಳಲ್ಲೂ ಸಹಿತ ರಾಗಿ ಇದೆ? ಹಾ, ರಾಗಿ ಇದೆ ಸರ್, ರಾಗಿ ಮತ್ತೆ ನವಣೆ ಬಳಸ್ತಾ ಇದ್ದೀವಿ. ನವಣೆ ಬಳಸ್ತೀವಿ. ನವಣೆ ದಿನದ ಆಹಾರದ ಭಾಗವಾಗಿದೆಯಾ? ಇಲ್ಲ ಸರ್, ನಮಗೆ ವಾರದಲ್ಲಿ 1-2 ದಿನದ ಭಾಗ. ವಾರದಲ್ಲಿ 1-2 ದಿನ. ಇದ್ರ ಜೊತೆಗೆ ಈ ಸಿರಿಧಾನ್ಯಗಳನ್ನ ಬೆಳೆಯುವಂತ ಭೂಮಿ ಏನಿರ್ತದೆ? ಅದೆಲ್ಲ ಸಾಮಾನ್ಯವಾಗಿ ಹೊರಭೂಮಿಯಲ್ಲಿ ಇರೋ ಮಳೆಯಾಶ್ರಿತ ಭೂಮಿಯಲ್ಲೇ ಬೆಳೀತಾ ಇರ್ತಾರೆ. ಇವುಗಳಿಗೆ ಹೆಚ್ಚು ವೆಚ್ಚನೂ ಆಗಲ್ಲ, ಗೊಬ್ಬರಗಳು ಬೇಕಿಲ್ಲ, ಏನ ಔಷಧಿ ಹೊಡೆಯುವಂತ ರಾಸಾಯನಿಕಗಳು ಬೇಕಿಲ್ಲ ಸರ್. ಏನು ಬೇಕಾಗಿಲ್ಲ. ಸೊ ಇದನ್ನ ಕಂಟಿನ್ಯೂಷನ್ ಆಗಿ ಮಾಡ್ಬೋದಲ್ಲ, ಪ್ರತಿ ಹಿಂಗಾರಿಗೆ ಈ ತರದ ಬೆಳೆಗಳನ್ನ ಬೆಳೀಬಹುದು. ಈ ನಿಟ್ಟಿನೊಳಗಡೆಗೆ ನಿಮ್ ಭಾಗದ ಒಣ ಬೇಸಾಯ ಮಾಡುವಂತ ರೈತರು ತೊಡ್ಕೊಂಡಿದಾರ? ಹೇಗೆ? ಸ್ವಲ್ಪ ಮಟ್ಟಿಗೆ ಒಂದು 100 ಜನರಲ್ಲಿ ಒಂದು 10 ಜನ ಸಿಗ್ತಾರೆ ಸರ್ ನಮ್ಗೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೃಷಿ ಅನ್ನೋದು ಆಹಾರದಿಂದ ದೂರ ಹೊಂಟೋಗಿ ಆರ್ಥಿಕತೆಯ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಅನ್ನೋ ಒಂದು ರೀತಿ ಬೆಳವಣಿಗೆ ಕೃಷಿ ರೂಪಗೊಂಡ್ಬಿಟ್ಟಿದೆ ಸರ್. ಯಾಕಂದ್ರೆ ಇವತ್ತು ನಾವು ಹೊಲದಲ್ಲಿ ನಮ್ಮ ಆಹಾರಕ್ಕಾಗಿ ದುಡಿತೀವಿ ಅನ್ನೋದಕ್ಕಿಂತ ಲಾಭಕ್ಕಾಗಿ ದುಡಿತೀವೇನೋ ಅನ್ನುವಂತ ನಮ್ಮ ರೈತರುಗಳು ಸ್ವಲ್ಪ ಹಿಂಗಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೆಯುವಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಸರ್. ಈ ನಮ್ಮ ಭಾಗಗಳಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳ, ಹಿಂಗಾರು ಬೆಳೆಗಳಲ್ಲಿ ಸಜ್ಜೆಯನ್ನ ಬೆಳೀತಿದ್ರು ಸರ್. ಈಗ ಒಂದು ಔಡಲ ಅನ್ನುವಂತ ಕೃಷಿಯನ್ನು 2-3 ವರ್ಷದಿಂದ ಪರಿಚಯ ಆಗಿದೆ ಸರ್. ಜಾಸ್ತಿ ಬೆಳೀತಿದ್ರು? ಜಾಸ್ತಿ ಬೆಳೀತಾ ಇದ್ದಾರೆ ನೀರಾವರಿ ಪ್ರದೇಶಗಳಲ್ಲಿ. ನಮ್ಮ ಒಣ ಬೇಸಾಯ ಪದ್ಧತಿಗಳನ್ನು ಸುಧಾರಿತ ಮೆಕ್ಕೆಜೋಳ ತಳಿಗಳು ಬಂದಲ್ಲಿಂದ ಹಿಂಗಾರಿನಲ್ಲಿ ನಾವೇನು ಬಿಳಿಜೋಳ ಮತ್ತು ಉಳಿಗಡಲೆ ಹಾಗೂ ಕುಶಬೆ ಏನು ಬೆಳೀತಿದ್ವಿ ಆ ಭೂಮಿಗೆ ಸಹಿತ ನಮ್ಮ ಮೆಕ್ಕೆಜೋಳ ಬೆಳೆ ಆವರಿಸಿ. ಒಂದೊಂದು ದಿನ ಮನುಷ್ಯನಿಗೆ ನಿತ್ಯ ಬೇಕಾಗುವ ಆಹಾರ ಬೆಳೆಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಅನ್ಸುತ್ತಾ? ಹಾ, ಅನ್ಸಿದೆ ಸರ್. ಈಗಿನ ವಾತಾವರಣ ನೋಡಿದ್ರೆ ಈ ವರ್ಷದ ಪದ್ಧತಿಯಲ್ಲಿ ಸರಿ ಸುಮಾರು ನಮ್ ಕಡೆ 2 ಸಾಯಿಲ್, ಒಂದು ರೆಡ್ ಸಾಯಿಲ್ ಒಂದು ಬ್ಲಾಕ್ ಸಾಯಿಲ್ 2 ಇದೆ. ನಾನ್ ನೋಡಿದಂತೆ ಬ್ಲಾಕ್ ಸಾಯಿಲ್ ಅಲ್ಲಿ ಎಲ್ಲಿ ಮೆಕ್ಕೆಜೋಳ ಹಾಕಿದ್ದನ್ನ ನಾವು ನೋಡಿದ್ದಿಲ್ಲ, ಈಗ ಶುರು ಮಾಡಿದ್ದಾರೆ. ಆದ್ರೆ ಈ ವರ್ಷದ ಒಂದು ಪ್ರಮಾಣವನ್ನ ನೋಡಿದ್ರೆ ಮುಂದಿನ ವರ್ಷ ನಮಗೆ ಜೋಳ ಹಾಗೂ ಉಳಿಗಡಲೆಯನ್ನ ನಾವು ಬೇರೆ ಕಡೆ ಹೋಗಿ ಖರೀದಿ ಮಾಡ್ಕೊಂಡ್ಬಂದೇ ಊಟ ಮಾಡಬೇಕು ಅನ್ನುವಂತ ಪರಿಸ್ಥಿತಿಯಲ್ಲಿ ಇದೀವಿ ಏನೋ ಅಂತ ಅನಿಸ್ತಾ ಇದೆ ಸರ್. ಯಾಕೆ ಹಿಂಗೆ ಮೆಕ್ಕೆಜೋಳಕ್ಕೆ ಹೆಚ್ಚು ರೈತರು ಆಗ್ತಿದ್ದಾರೆ ಸರ್? ಮೆಕ್ಕೆಜೋಳ ಬಂದ್ಬಿಟ್ಟು ವಾಣಿಜ್ಯ ಬೆಳೆ ಒಂದೇದ್ದು. ಆಮೇಲೆ ಅದು 2018-17ರಲ್ಲಿ ಏನಿತ್ತು ಸರ್, ಕಡಿಮೆ ಖರ್ಚಿನ ಬೆಳೆ ಆಗಿತ್ತು. ಆಮೇಲೆ ಕೂಲಿ ಆಳುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಂಡು ಬೆಳೆಯುವಂತ ಬೆಳೆ ಆಗಿತ್ತು ಸರ್. ಹಂಗಾಗಿ ಆದ್ರೆ ಅದು 2020-21ರಿಂದ ಏನ್ ನಮ್ ಕೊರೋನಾ ಬಂದೋಗೋದ್ರಿಂದ ಇದೆ, ಅದಕ್ಕೆ ಒಂದು 3-4 ರೋಗಗಳು ಜಾಸ್ತಿ ಆಗಿದೆ ಸರ್ ಈಗ ಮೆಕ್ಕೆಜೋಳಕ್ಕೆ. ಅವಾಗೆಲ್ಲ ಬಿತ್ತನೆ ಮಾಡಿ ನೀರಾವರಿ ಪ್ರದೇಶಗಳಲ್ಲಿ ನೀರಾಯಿಸಿ ತೆಗಿತಾ ಇದ್ರು ಸರ್. ಆದ್ರ ಇವತ್ತಿನ ನೀರಾವರಿ ಪ್ರದೇಶಗಳಲ್ಲಿ ಕೂಡ ಅದಕ್ಕೆ ರೋಗಗಳು ಜಾಸ್ತಿ ಆಗಿದೆ ಸರ್. ಮೊನ್ನೆದ್ದು ಅದಕ್ಕೆ ಬರೋದೇ ಸೈನಿಕ ಹುಳು ಬಾಧೆ. ಬಿತ್ತನೆಯಾದ 15-20 ದಿನಗಳಲ್ಲಿ ಸೈನಿಕ ಹುಳು ಬಾಧೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅದಕ್ಕೆ ಬರುವಂತ ರೋಗ ಅಂದ್ರೆ ಒಂದು ಇದು ಯಾಪಿಡ್ ಅಂತಂದ ಹೇಳಿ ಬರ್ತಾ ಇದೆ ಸರ್. ಅಂದ್ರೆ ಅದು ಸುಲಂಗಿ ಹಾಗೂ ತೆನೆ ಬಗಲು ಹಾಕೋ ಸಮಯದಲ್ಲಿ ಮೇಲೆ ಎಲ್ಲ ಏನುಗಳು ಕರೆ ಜಿಗಿ ಹುಳು ಟೈಪ್ ಯಾಪಿಡ್ ರೋಗ ಅಂತ ಅದು ಒಂದು ಬಂದಿದೆ. ಅದು ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ಗೆ ಅದಕ್ಕೆ ಬರ್ತಾ ಇರೋದು ಬೆಂಕಿ ರೋಗ ಅಂತಂದು ಹೇಳಿ. ಅಂದ್ರೆ ಅದು ಏನಾಗಿದೆನೋ ಗೊತ್ತಿಲ್ಲ. ಸ್ವಲ್ಪ ಯಥೇಚ್ಛ ಮಳೆ ಆದ್ರೂ ಬರುತ್ತೆ, ಮಳೆ ಕಡಿಮೆ ಆದ್ರೂ ಬರುತ್ತೆ. ಯಾಕಂದ್ರೆ ತಳಗೆ ಗರಿಗಳೆಲ್ಲ ತೆನೆ ಭಾಗದವರೆಗೆ ಫುಲ್ ಒಣಕ್ಕೆ ಅಂತ ಬಂದ್ಬಿಡುತ್ತೆ ಸರ್. ಅದು 120 ದಿನಕ್ಕೆ ಬರುವಂತ ಬೆಳೆ ಈಗ 90-100 ದಿನಕ್ಕೆ ಕಟಾವಿಗೆ ಬರುವಂತ ಒಂದು ಪರಿಸ್ಥಿತಿ ಬಂದು ಮೆಕ್ಕೆಜೋಳದ್ದು ಆಗಿದೆ ಸರ್. ಹಂಗಾಗಿ ಮೆಕ್ಕೆಜೋಳದಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ, ಇಳುವರಿ ಕೂಡ ಕುಂಠಿತ ಆಗ್ತಿರೋದನ್ನ ನೋಡ್ತಾ ಇದೀವಿ. ಈಗ ನಿಮ್ಮ ಕುಟುಂಬದ ಅಂದ್ರೆ ಈಗ ನಿಮ್ಮ ತಂದೆಯವರು ತೀರ್ಕೊಂಡ್ಮೇಲೆ ನಿಮ್ಮ ತಾಯಿಯ ತವರು ಮನೆಯಲ್ಲೇ ಉಳ್ಕೊಂಡಿದ್ದೆ ತಾಯಿ ತವರು. ಈಗ ಕೃಷಿಯಲ್ಲಿ ನಿಮ್ಮ ಪಾಲ್ಗೊಳ್ಳಿಕೆ ಜಾಸ್ತಿ ಆಗಿದೆಯಾ ನಿಮ್ಮ ಅಜ್ಜನವರ ಕೃಷಿ ವ್ಯವಸ್ಥೆ ಒಳಗಡೆಗೆ? ಇದೆ ಸರ್, ನೀವೇ ಜಾಸ್ತಿ ನಾವೇ ಜಾಸ್ತಿ ನಾವೇ ಮ್ಯಾನೇಜ್ ಮಾಡ್ಕೊಂಡು ನಾವೇ ಮ್ಯಾನೇಜ್ ಮಾಡ್ಕೊಂಡು ನಾವೇ ಎಲ್ಲ ಕೃಷಿ ಭೂಮಿನ ಈಗ ಬಳಸ್ಕೋತಾ ಇದೀವಿ. ಅದರಿಂದ ಬಂದ ಆದಾಯವನ್ನು ನಾವೇ ಬಳಸ್ಕೋತೀವಿ ಸರ್. ಈಗ ನಿಮ್ಮ ಪ್ರಕಾರ ಒಣ ಬೇಸಾಯ ಭೂಮಿಯಲ್ಲೇನೆ ನೀವು ಕೃಷಿ ಮಾಡ್ತಾ ಇದ್ದೀರಾ? ಒಣ ಬೇಸಾಯ. ಸೊ ಇದನ್ನ ಸುಧಾರಣೆ ಮಾಡೋದಕ್ಕೆ ಮತ್ತು ಆಹಾರ ಬೆಳೆಗಳನ್ನ ಹೆಚ್ಚು ಬೆಳೆಯೋದಕ್ಕೆ ನೀವು ವರ್ಷಕ್ಕೆ ಏನೇನು ಪ್ಲಾನ್ ಮಾಡ್ಕೊ? ಈ ವರ್ಷ ನಮ್ಗೆ ಇಂಥ ಆಹಾರ ನಮ್ಮ ಕುಟುಂಬಕ್ಕೆ ಬೇಕು, ಮುಂದೆ ಇಂಥದ್ದು ಬೆಳ್ಕೋಬೇಕು, ಈ ತರಹದ ಪ್ಲಾನ್ಗಳನ್ನು ಮಾಡುವಾಗ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಮ್ಯಾನೇಜ್ ಮಾಡ್ತೀರಾ ಹೇಗೆ? ಹಾ ಹೌದು ಸರ್, ನಮ್ಮ ಮನೆಯಲ್ಲಿ ಹಿರಿಯರಾದಂತ ನಮ್ಮ ತಾಯಿಯವರು, ಯಾಕಂದ್ರೆ ನಮ್ಗಿಂತ ಅನುಭವ ಅವ್ರಿಗೆ ಜಾಸ್ತಿ ಸರ್. ಈಗೆಲ್ಲ ಇಂತ ಬೆಳೆಗಳಾಗಿದೆ ಅವ್ರ ಅನುಭವದಲ್ಲಿ, ಅವರು ಕೃಷಿಯಲ್ಲಿ ಬಂದಿದ್ದಾರಲ್ಲ ಸರ್. ಯಾವ ವರ್ಷ ಯಾವ ಬೆಳೆ ಹಾಕಿದ್ರೆ ನಮ್ಗೆ ಆಹಾರ ಮತ್ತೆ 1-2 ವರ್ಷದವರೆಗೆ ನಮ್ಗೆ ಪೂರೈಸುತ್ತೆ. ನಾವು ಯಾವ ಬೆಳೆಗಳನ್ನ ಆಹಾರ ಅಲ್ಲದೆ ಆರ್ಥಿಕವಾಗಿಯೂ ನಾವು ಗಟ್ಟಿ ಆಗ್ಬೇಕಲ್ಲ ಸರ್. ಹಂಗಾಗಿ ಆದಾಯ ಯಾವ್ದು ಜಾಸ್ತಿ ಬರುತ್ತೆ, ನಾವ್ ಯಾವ ಬೆಳೆಗಳನ್ನ ಹಾಕ್ಬೇಕು ಅನ್ನೋದನ್ನ ನಮ್ಮ ತಾಯಿಯವ್ರ ಕೂಡ ನಾನು ತೀರ್ಮಾನ ಮಾಡಿ ಆಯ್ಕೆ ಮಾಡ್ತೀವಿ ಸರ್. ಈಗ ನಿಮ್ಮ ತಲೆಮಾರಿನ ಯುವಕರು ಕೃಷಿಯಲ್ಲಿ ಪಾಲ್ಗೊಳ್ಳುವ ಪ್ರಮಾಣ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ನಿಮ್ಮ ಗ್ರಾಮ ಭಾಗದಲ್ಲಿ? ನಮ್ಮ ಗ್ರಾಮ ಭಾಗದಲ್ಲಿ 2022 ಸ್ವಲ್ಪ ಪ್ರಮಾಣ ಕಡಿಮೆ ಇತ್ತು ಸರ್. ಈಗ 2-3 ವರ್ಷಗಳಲ್ಲಿ ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಅರಸಿಕೊಂಡು ಹೋದಂತ ನಮ್ಮ ಸ್ನೇಹಿತರಾಗಲಿ, ನಮಗಿಂತ 1-2-3 ವರ್ಷ ಹಿರಿಯರಾಗಲಿ, ಅಥವಾ 1-2-3 ವರ್ಷ ಸಣ್ಣವರಾಗಲಿ ಇದ್ದಂತವ್ರು, ಮೊದಲೆಲ್ಲ ನಾವು 15,000 ಕೊಡ್ತಾರ, ಬೆಂಗಳೂರಿಗೆ ಹೋಗ್ತೀವಿ, ಕೋಲಾರಕ್ಕೆ ಹೋಗ್ತೀವಿ ಅಂತಿದ್ರು ಸರ್. ಆದ್ರೆ ಈಗ ನಮ್ದೇ ಜಮೀನ್ ಇದೆಯಲ್ಲ, ಇಲ್ಲೇ ಏನಾದ್ರೂ ಒಂದ್ ಮಾಡೋಣ ಅಂತಂದೇಳಿ ಬರುವ ಪ್ರಮಾಣನೂ ವರ್ಷಕ್ಕಿಂತ 10% ಜಾಸ್ತಿ ಆಗ್ತಾ ಇದೆ ಕೃಷಿಯಲ್ಲಿ. ನಮ್ಮಲ್ಲಿ ಉಳ್ಕೊಂಡು ಕೃಷಿ ಮಾಡ್ಬೇಕು. ಆಮೇಲೆ ನಮ್ಮಲ್ಲೆಲ್ಲ ಪಾಳು ಬಿದ್ದ ಭೂಮಿ ಅದೆಲ್ಲ ಜಾಸ್ತಿ ಇತ್ತು, ಈಗೆಲ್ಲ ಅದು ಕಡಿಮೆ ಆಗಿದೆ ಸರ್. ಕೃಷಿಗೆ ಯೋಗ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ತೊಗರಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ರು. ತೊಗರಿಯಲ್ಲಿ ಏನ್ ಸಮಸ್ಯೆ ಹೆಚ್ಚಾಗಿ ಕಾಣುದು? ತೊಗರಿಯಲ್ಲಿ ಬಿತ್ತನೆ ಮಾಡಿದ 3 ತಿಂಗಳವರೆಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಸರ್. ನೋ ಮೇಂಟೆನೆನ್ಸ್, ಆಮೇಲೆ ಕಡಿಮೆ ಬಂಡವಾಳ, ಬೀಜಗಳು ನಮಗೆ ಅಗ್ದಿ ಸ್ವಲ್ಪ ಪ್ರಮಾಣದ ಹಣದಲ್ಲಿ ಸಿಗ್ತಾವ್ ಸರ್. ಅಂದ್ರೆ ಕಡಿಮೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು 5 ಕೆಜಿಗೆ 800 ರೂಪಾಯಿ ತಗೊಂತಾರೆ ಸರ್. ಅದು 4 ಎಕರೆ ಆಗುತ್ತೆ ಸರ್. ಸಾಲಿಂದ ಸಾಲಿಗೆ 6 ಅಡಿ, ಅಥವಾ ನಾವು ಭೂಮಿ ನಮ್ದು ಚೆನ್ನಾಗಿತ್ತಂದ್ರೆ 8 ಅಡಿಗಿನ ಬಿತ್ಕೋ ಸರ್. ಆಮೇಲೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಏನಿದೆ ಇದರಲ್ಲಿ 100-25% ಮಾತ್ರ ಬಳಕೆ ಆಗುತ್ತೆ ಸರ್. ಯಾಕಂದ್ರೆ ಬಿತ್ತುವಾಗ ಮಾತ್ರ ನಾವು 1 ಎಕರೆಗೆ 25 ಕೆಜಿ DAP ಅನ್ನ ಕೊಡ್ತೀವಿ ಸರ್, 1 ಎಕರೆಗೆ ಬಿತ್ತುವ ಸಮಯದಲ್ಲಿ. ಆಮೇಲೆ ಆಯ್ತು ಸರ್, ಇನ್ನೇನಿದ್ರು ನಾವು ಹೂ ಬಿಡುವ 3 ತಿಂಗಳ ಹಂತದಲ್ಲಿ, ಅವಾಗ ನಾವು ವಾಟರ್ ಸ್ಟೆಬಿಲೈಸರ್ ಗೊಬ್ಬರಗಳಾದ 19-19 ಅವನ್ನ ಫ್ಲವರಿಂಗ್ 3 ತಿಂಗಳಾಗಿಂದೆ ಅದು 90 ದಿನಗಳ ನಂತರ ತನ್ನ ಹೂವನ್ನ ಬಿಡೋದು ಸ್ಟಾರ್ಟ್ ಮಾಡುತ್ತೆ ಸರ್. ಅವಾಗ ನಾವು ವಾಟರ್ ಸ್ಟೆಬಿಲೈಸರ್ ಗೊಬ್ಬರಗಳನ್ನ ಕೊಡೋದ್ರ ಮೂಲಕ ನಮಗೆ 1 ಜಲಮಾಲಿನ್ಯ, ಆಮೇಲೆ ಮಣ್ಣು ಕೆಡುವುದು, ಎರಡನ್ನು ನಾವು ಉಳಿತಾಯ ಮಾಡದಂತಾಗತ್ತೆ ಸರ್. ಯಾಕಂದ್ರೆ ವಾಟರ್ ಸ್ಟೆಬಿಲೈಸರ್ ಗೊಬ್ಬರ ಬೆಳೆಗಳಿಗೆ ಬೇಕಾದ ಪ್ರಮಾಣವನ್ನ ಎಲೆಗಳ ಮೇಲೆ ಸಿಂಪಡಿಸೋದ್ರಿಂದ ಅದು ನಮಗೆ ನೀರಿನಲ್ಲಿ ಮಳೆಯಾದಾಗ ಹರಿದು ಹೋಗೋದಿಲ್ಲ ಸರ್, ಹೆಚ್ಚಿನ ರಾಸಾಯನಿಕ. ಈ ರಾಸಾಯನಿಕ ಗೊಬ್ಬರಗಳೇನಾಗ್ತಾವು, ನಾವು ಎಕರೆಗೆ 50 ಕೆಜಿ ಹಾಕ್ತಿವಿ ಸರ್. ಇದರಲ್ಲಿ ಮೇನ್ ಬಂದ್ಬಿಟ್ಟು ತೊಗರಿಗೆ ಯೂರಿಯಾ ಯೂಸ್ ಇಲ್ಲ ಸರ್, ನೈಟ್ರೋಜನ್. ನಮಗೆ ನೈಟ್ರೋಜನ್ ಯೂಸ್ ಇಲ್ಲದ್ರಿಂದ ನಮಗೆ ಬರ್ತಕ್ಕಂಥ ಕ್ಯಾನ್ಸರ್ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು, ಮಾಡ್ಕೋಬಹುದು. ಆಮೇಲೆ ಭೂಮಿಯಲ್ಲಿ ಫಲವತ್ತತೆಯನ್ನ ತೊಗರಿ ತನ್ನ ಎಲೆಗಳನ್ನ ಉದುರಿಸುವ ಮೂಲಕ ಭೂಮಿಯಲ್ಲಿ ತೇವಾಂಶ ಹಾಗೂ ಫಲವತ್ತತೆಯನ್ನ ಬಹಳ ದಿನಗಳಿಗೆ ಕಾಪಾಡುತ್ತೆ ಸರ್. ಇನ್ನೂ ಒಂದು, ಮೆಕ್ಕೆಜೋಳ ಬೆಳೆಗೆ ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಕನಿಷ್ಠ ನೂರರಲ್ಲಿ 20-22% ನೈಟ್ರೋಜನ್ ನೈಸರ್ಗಿಕವಾಗಿ ತೊಗರಿ ಮೆಕ್ಕೆಜೋಳ ಬೆಳೆಗೆ ನೀಡುತ್ತೆ ಸರ್. ನಿಸರ್ಗದಲ್ಲಿರುವ ನೈಟ್ರೋಜನ್ ಅನ್ನ ತನ್ನ ಮುಖಾಂತರ ಹೀರಿಕೊಂಡು ಬೇರುಗಳ ಮುಖಾಂತರ ಮೆಕ್ಕೆಜೋಳಕ್ಕೆ ಕೊಡುವಂತದ್ದನ್ನ ಮಾಡುತ್ತೆ ಸರ್. ಇದನ್ನ 2013, 2014, 2015, 2016 ಸಾಲುಗಳಲ್ಲಿ ಈ ನಮ್ಮ ಕೃಷಿ ಬೀಜಗಳನ್ನ ಕೊಡತಕ್ಕಂತ ಕೇಂದ್ರಗಳಲ್ಲಿ ನೀವು ಮೆಕ್ಕೆಜೋಳದ ಜೊತೆಗೆ ತೊಗರಿಯನ್ನ ಬಳಸಿ ಬೆಳೆಯಿರಿ ಅಂತಂದ ಹೇಳಿ ಅವಾಗ್ಲೇನೆ ಕೊಟ್ಟಿದ್ರು ಸರ್. ಬಟ್ ಅದು ಅದ ಇತ್ತಿತ್ತಲಾಗ ಕಣ್ಮರೆಯಾಗಿದೆ. ರೈತರು ಬೆಳೀತಾರ ಆಗಿದ್ರೆ ಬೆಳೀತಾರೆ ಸರ್, ಮಿಶ್ರ ಬೆಳೆ ಬೆಳೀತಾ ಇದ್ದಾರೆ ನಮ್ಮ ಭಾಗಗಳಲ್ಲಿ. ಸೊ ಈಗ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಏನೇನು ಲಾಭಗಳು? ಮಿಶ್ರ ಬೆಳೆ ಬೆಳೆಯೋದ್ರಿಂದ ಸರ್ ಒಂದೇದ್ದು ನಮಗೆ ಒಂದೇ ಬೆಳೆ ಆದ್ರೆ ಲಾಸ್ ಅನ್ನ ಅನುಭವಿಸೋದು ಬಹಳ ದೊಡ್ಡ ಪ್ರಮಾಣದಲ್ಲಿ. ಮಿಶ್ರ ಬೆಳೆಗಳಾದ್ರೆ ಒಂದು ಬೆಳೆ ಕೈ ಕೊಟ್ರು ಇನ್ನೊಂದು ಬೆಳೆ ಕೈ ಹಿಡಿದು ಅಲ್ಲಿ ನಷ್ಟವನ್ನ ಸಮಪಾಲಾಗಿ ಮಾಡ್ತಾರೆ ಸರ್. ಅಂದ್ರೆ ನಮಗೆ ಲಾಭ ಉಳಿಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾವು ಹಾಕಿದಂತ ಬಂಡವಾಳ ಮತ್ತೆ ನಾವು ವರ್ಷ ಪೂರ್ತಿವರೆಗೆ ಬದುಕುವ ಒಂದು ಜೀವನದ ರೀತಿಯನ್ನ ಸುಧಾರಿಸುತ್ತೆ ಸರ್. ಇದು ಮಿಶ್ರ ಬೆಳೆಗಳ ಒಂದೇದು ಲಾಭ. ಜೊತೆಗೆ ಮನೆಗೆ ಬೇಕಾಗುವ ಆಹಾರ ಧಾನ್ಯಗಳು ಎಲ್ಲ ಸಿಗ್ತಾವ ಸರ್. ಆಮೇಲೆ ಭೂಮಿಗಳಿಗೆ ಫಲವತ್ತತೆ, ನಾವು ಏನು ವನ್ಯ ಬೆಳೆಯನ್ನ ತಕೊಂಡು ಅದನ್ನಲ್ಲೇ ಭೂಮಿಯಲ್ಲೇ ಒಂದು ಈಗಿನ ಆಧುನಿಕ ಪದ್ಧತಿಯಲ್ಲಿ ರೂಟ್ರಾವೆಟರ್ ಹೊಡೆಯೋದು ಅಲ್ಲಿ ಕಟಾವು ಮಾಡಿ ಅಲ್ಲೇ ಹಾಕೋದ್ರಿಂದ ಭೂಮಿ ಏನಿದೆ ಎರೆಹುಳುಗಳಿಗೆ ಒಂದು ವಾತಾವರಣ ಸೃಷ್ಟಿಯಾಗಿ ಎರೆಹುಳು ಹುಡ್ತಾವ್ರಿ. ಸೂಕ್ಷ್ಮ ಜೀವಾಣುಗಳು ಬಿಸಿಲಿನ ಬೇಗೆಯಿಂದ ಬಹಳ ಹಾನಿಗೊಳಗಾಗೋದಿಲ್ಲ, ಅದರಿಂದ ಭೂಮಿಯಲ್ಲಿ ತೇವಾಂಶವನ್ನ ಕಾಪಾಡಿಕೊಳ್ಳುತ್ತೆ. ಮತ್ತು ಚನ್ನನಗೌಡರು ಚಿಕ್ಕ ವಯಸ್ಸಿನಲ್ಲಿ ಕೃಷಿ ಬಗ್ಗೆ ತುಂಬಾ ಆಸ್ಥೆ ವಹಿಸ್ಕೊಂಡಿದ್ರಿ, ಮತ್ತೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಜ್ಞಾನ ಪರಂಪರೆಯನ್ನ ಬೆಳೆಸ್ಕೊಂಡು ಹೊಂತಿದ್ದೀರಿ. ಈ ಪ್ರಾಯೋಗಿಕವಾಗಿ ತೊಡಗಿಕೊಂಡಾಗೆ ಅಕ್ಕಪಕ್ಕದ ರೈತರು ನಿಮ್ಮ ಪ್ರಯೋಗವನ್ನ ಬೇರೆ ಬೇರೆಯವರು ಹೋಲಿಸ್ಕೊಳ್ಳುತ್ತಾ ಇರ್ತಾರೆ. ಮಾಡಿದ್ರೆ ಈಗ ನೀವು ಸಾವಯವದ ಒಳಸುರಿಗಳನ್ನ ಹೆಚ್ಚು ಬಳಕೆ ಮಾಡುವಾಗ ಜನರ ರೆಸ್ಪಾನ್ಸ್ ಬೇರೆ ತರ ಇರ್ತದೆ. ಇದೇನ್ ದೊಡ್ಡ ಮಹಾಶಯ ಏನೋ ಮಾಡ್ತಾನ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಹುದು. ಮಾಡಿದರೆ ಸರ್, ಮಾಡಿದರೆ ಔಷಧಿ ಹೊಡಿಲಾರ್ದೆ ಎಣ್ಣೆ ಹೊಡಿಲಾರ್ದೆ ಬೆಳೆನೆ ಬರಲ್ಲ ಬರಂಗಿಲ್ಲ ಅಂತ ಅನ್ಲಬಹುದು. ಇನ್ನೊಂದೇನ್ ಸರ್, ನಾವು 100-100 ಸಾವಯವ ಮಾಡೋದಕ್ಕಾಗೋದಿಲ್ಲ. ಏನೋ ಒಂದು 0.5% ಆದ್ರೂ ಕಡಿಮೆ ಮಾಡಬೇಕು. ಈಗ ಪೂರ್ತಿ ವಿಷ ಸೇವಿಸಿದ್ರೆ ಒಂದ್ 2 ತಾಸು ಒಂದ್ 50 ವರ್ಷ ಬದುಕ್ತೀರಿ ಸರ್. ಅದ್ರಾಗೆ ಸ್ವಲ್ಪ ವಿಷ ಸೇವಿಸಿದ್ರೆ ಇನ್ನೊಂದ್ 20 ವರ್ಷ ಜಾಸ್ತಿ ಬದುಕಿ ಒಂದ್ 70 ವರ್ಷ ಬದುಕ್ತೀವಿ ಅನ್ನೋದು ಒಂದ್ ನಮ್ಮ ಕಲ್ಪನೆ. ಇನ್ನೊಂದ್ 20 ವರ್ಷಕ್ಕೆ ನಮ್ ಜೀವನ ನಾವ ಕಾಪಾಡ್ಕೊಂಡಂಗೆ ಅಷ್ಟೇ ಸರ್ ನಮ್ಮ ಒಂದ್. ಈಗ ನಿಮ್ ಪ್ರಕಾರ ಹೇಳಿ, ಒಂದು ಕೃಷಿ ಒಂದು 2 ಎಕರೆನೋ 3 ಎಕರೆನೋ ಒಂದು ಕುಟುಂಬಕ್ಕೆ ಆರ್ಥಿಕ ಸಂಪನ್ಮೂಲ ಭದ್ರತೆಯಾಗಿ ನಿಲ್ಲುತ್ತಾ ಹೇಗೆ ನಿಲ್ಲುತ್ತೆ ಸರ್? ನಿಲ್ಲುತ್ತೆ. ನಾವು ಒಂದೇದೇನಂದ್ರೆ ಬೆಳೆಗಳನ್ನ ಆಯ್ಕೆ ಮಾಡಿಕೊಳ್ಳುವ ಬಗೆ ಹಾಗೂ ಅನುಭವ ಇರತಕ್ಕಂಥವ್ರದ್ದು ಒಂದು. ಈಗ ಒಂದು ವರ್ಷ ಮಳೆ ಇರುತ್ತೆ ಸರ್, ಒಂದು ವರ್ಷ ಮಳೆ ಕಡಿಮೆ ಆಗುತ್ತೆ. ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಒಂದೇ ಬೆಳೆನೆ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಇರುವಂತ ಪೋಷಕಾಂಶಗಳು ಯಥೇಚ್ಛವಾಗಿ ಕಡಿಮೆ ಆಗುತ್ತೆ ಸರ್. ಈಗ ಯಾಕಂದ್ರೆ ನಾವು ಬಳಸಕ್ಕಂತ ರಾಸಾಯನಿಕಗಳು, ನಾವು ಮೆಕ್ಕೆಜೋಳಕ್ಕೆ ನಾವು DAP ಕೊಡಬೇಕು. DAP ಕೊಟ್ರೆ ಏನಾಗುತ್ತೆ, ಸಾರಜನಕ ಯಥೇಚ್ಛವಾಗಿ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದ ಇರೋದ್ರಿಂದ ಬೇರೆ ಪೋಷಕಾಂಶಗಳ ಕೊರತೆಯಾಗಿ ಮಣ್ಣು ಬರಡಾಗುವಂತ ಸಾಧ್ಯತೆನೂ ಇರುತ್ತೆ ಸರ್. ಹಂಗಾಗಿ ಒಂದ್ ವರ್ಷ ಮೆಕ್ಕೆಜೋಳ ಬೆಳೆದ್ರೆ ಇನ್ನೊಂದ್ ವರ್ಷ ತೊಗರಿ ಬೆಳೆದು ಮತ್ತೊಂದ್ ವರ್ಷ ನಾವು ನವಣೆನೋ ಸಜ್ಜಿನೋ ಬೆಳೆದು ಆ ಮಣ್ಣಿಗೆ ಕೂಡ ಒಂದು ಪೋಷಕಾಂಶಗಳು ಕೊಡುವಂತದ್ದೊಂದು ಮಾಡ್ಬೇಕಾಗುತ್ತೆ ಸರ್. ಒಳ್ಳೇದು ಚನ್ನನಗೌಡರವರೇ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲಾ ಪೆಟಗೇರಿ ಗ್ರಾಮದ ಚನ್ನನಗೌಡ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ರೈತ ಬಂಧವರೇ, ಈಗ ಕೃಷಿ ಗೀತೆಯನ್ನ ಕೇಳಿ. ¶¶ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು ಮುಂಗಾರು ಋತುವಿಗೆ ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ಹಿಂಗಾರು ಹಂಗಾಮಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು ರೈತ ಬಂಧವರೇ, ಇದುವರೆಗೆ ಕೃಷಿ ಗೀತೆಗಳನ್ನು ಕೇಳಿದಿರಿ. ರೈತ ಬಂಧವರೇ, ಇನ್ನು ಸಮಯ ಮುಗಿತಾ ಬಂತು. ಇಂದಿನ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿ